ಸಮಯವನ್ನು ಕರೆತನ್ನಿ. ಪರೀಕ್ಷೆ ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ, ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು? ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು, ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ, ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ಬೇಸಿಗೆ ಹಂಗಾಮಿನಲ್ಲಿ ಶೇಂಗಾ ಬೇಸಾಯದ ನಿರ್ವಹಣೆ ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಬಸವರಾಜ್ ಏಣಗಿ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಹೇಮಂತ್ ರಾಮಡಿಗಿ. ನಮ್ಮೆಲ್ಲ ಕೇಳುಗರಿಗೆ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತು ಬೇಸಿಗೆ ಹಂಗಾಮಿನಲ್ಲಿ ಶೇಂಗಾ ಬೇಸಾಯ ಹೇಗೆ ಮಾಡಬಹುದು, ಅಲ್ಲಿ ಏನೇನು ತಾಂತ್ರಿಕತೆಯನ್ನು ಅಳವಡಿಸ್ಕೋಬಹುದು ಮತ್ತು ಹೇಗೆ ನಿರ್ವಹಿಸಬೇಕು, ಈ ವಿಷಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕೊಡಲಿಕ್ಕೆ ಬಂದಿದ್ದಾರೆ ಡಾಕ್ಟರ್ ಬಸವರಾಜ್ ಏಣಗಿ ಅವರು. ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ಹೆಚ್ಚು ಕಡಿಮೆ ನಮಗೆ ಚಳಿಗಾಲ ಮುಗಿದು ಬೇಸಿಗೆಗೆ ಪ್ರಾರಂಭದ ಹಂತದಲ್ಲಿ ಇದ್ದೇವೆ. ಈ ಸಂದರ್ಭದೊಳಗೆ ಶೇಂಗಾ ಬೆಳಿಲಿಕ್ಕೆ ನಾವು ಶಿಫಾರಸು ಮಾಡ್ತಾ ಇದ್ದೀವಿ. ಈ ಶೇಂಗಾ ಬೆಳೆ ಕುರಿತು ತಾವು ಏನು ಹೇಳ್ತೀರಿ ತಜ್ಞರಾಗಿ? ವಿಶೇಷವಾಗಿ ಈ ವರ್ಷದ ಮಟ್ಟಿಗೆ 2022-23 ಮಟ್ಟಿಗೆ ಹೇಳುವುದಾದರೆ ಮುಂಗಾರಿ ಬಹುತೇಕ ಆಶಾದಾಯಕವಾಗಿರಲಿಲ್ಲ. ತಮಗೆಲ್ಲರಿಗೂ ಗೊತ್ತು, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ನಲ್ಲಿ ಸುಮಾರು 800 ಮಿಲಿಮೀಟರ್ನಷ್ಟು ಅತ್ಯಧಿಕ ಮಳೆಯಾಗಿ ಮುಂಗಾರಿ ಶೇಂಗಾ ಬಹುತೇಕ ಕಡೆ ವಿಫಲವಾಗಿದೆ ಅಥವಾ ಸರಾಸರಿಗಿಂತ ಇಳುವರಿ ಕಡಿಮೆ ಬಂದಂಥ ಸಂದರ್ಭಗಳಿವೆ. ಈ ಒಂದು ಸಂದರ್ಭದಲ್ಲಿ ಮುಂದಿನ ಹಂಗಾಮಿಗೆ ಬೀಜಕ್ಕಾದರೂ ನಮಗೆ ಶೇಂಗಾ ಬೆಳೆಯುವಂಥ ಒಂದು ಅವಶ್ಯಕತೆ ಇದೆ. ಎರಡನೇದಾಗಿ ಇದು ಉಪಯುಕ್ತವಾದ ಎಣ್ಣೆಯನ್ನು ನೀಡಬಲ್ಲಂಥ ಬೆಳೆ. ಈ ಎರಡೂ ಸನ್ನಿವೇಶವನ್ನು ಅವಲೋಕಿಸಿಕೊಂಡಾಗ ಈ ವರ್ಷ ಸ್ವಲ್ಪ ತಡವಾಗಿರಬಹುದು, ಯಾಕಂದರೆ ತಾಪಮಾನ ಜನವರಿ ಕೊನೆಯವರೆಗೂ ಅತ್ಯಂತ ಕಡಿಮೆ ಇತ್ತು. ಈ ಒಂದು ಹಂತದಲ್ಲಿ ಮೊಳಕೆ ಸರಿಯಾಗಿ ಬರುತ್ತಿದ್ದಿಲ್ಲ. ಈ ಎಲ್ಲ ಹಂಗಾಮಿನ ಪರಿಸ್ಥಿತಿಗಳನ್ನು ಅವಲೋಕಿಸಿದಾಗ ಫೆಬ್ರವರಿ 15 ಅಂದರೆ ಫೆಬ್ರವರಿ ಮೊದಲನೇ ಪಾಕ್ಷಿಕದ ಕೊನೆಯವರೆಗೆ ಶೇಂಗಾ ಬೆಳೆಯಲು ಉತ್ತಮ ಅವಕಾಶಗಳು ನಮ್ಮಲ್ಲಿ ಇವೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ನದಿಯ ಅಕ್ಕಪಕ್ಕದ ಅಚ್ಚುಕಟ್ಟು ಪ್ರದೇಶ ಅಂತೇವೆ ಅಲ್ಲಿ, ಮತ್ತು ಎಲ್ಲೆಲ್ಲಿ ಕೆಂಪು ಜಮೀನಿದೆ, ಆಮೇಲೆ ಎಲ್ಲಿ ಕಪ್ಪು ಮತ್ತು ಉಸುಕು ಮಿಶ್ರಿತ ಜಮೀನುಗಳಿವೆ ಅಲ್ಲಿ ನೀರಾವರಿ ಸೌಲಭ್ಯವಿದ್ದಲ್ಲಿ ಇದೊಂದು ಕೇವಲ ಎಣ್ಣೆಕಾಳು ಬಡವರ ಬಾದಾಮಿ ಮಾತ್ರವಲ್ಲ, ಅತ್ಯುತ್ತಮವಾದಂಥ ವಾಣಿಜ್ಯ ಬೆಳೆಯೂ ಸಹ ಆಗಿ ಪರಿವರ್ತನೆ ಆಗಬಲ್ಲದಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಬಹುದು. ಅನೇಕ ಬೆಳೆಗಳನ್ನು ಬೆಳೆಯಬಹುದು, ತರಕಾರಿ ಬೆಳೆಯಬಹುದು, ದ್ವಿದಳ ಧಾನ್ಯಗಳನ್ನು ಬೆಳೆಯಬಹುದು, ಮೇವಿನ ಬೆಳೆ ಬೆಳಿಬಹುದು. ಆದರೆ ನಾವು ಇವತ್ತು ಶಿಫಾರಸು ಮಾಡ್ತಾ ಇದ್ದೀವಿ ಶೇಂಗಾನೂ ಕೂಡ ಬೆಳಿಬಹುದು. ಹೇಗೆ ಇದು ಶೇಂಗಾ ಆಯ್ಕೆ ಎಷ್ಟು ಉತ್ತಮ ಅಂತ? ಕಳೆದ ಡಿಸೆಂಬರ್ 12, 2022 ದೇಶಾದ್ಯಂತ ದಿನಪತ್ರಿಕೆಯಲ್ಲಿ ಬಂತು, ಭಾರತ ಇನ್ನೂ ಎಣ್ಣೆ ಕಾಳುಗಳಲ್ಲಿ ಸ್ವಾವಲಂಬಿ ಆಗಿಲ್ಲ. ಈ ಒಂದು ದಿಸೆಯಲ್ಲಿ ಕೇಂದ್ರ ಸರ್ಕಾರವು ಮಲೇಷಿಯಾ ದೇಶದ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಂತು. ಪಾಮ್ ಆಯಿಲನ್ನು ಆಮದು ಮಾಡ್ಕೊಳಕ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಎಣ್ಣೆಕಾಳ ಪ್ರದೇಶವನ್ನು ವಿಸ್ತರಿಸಬೇಕಾಗಿದೆ. ಬೇಸಿಗೆಯಲ್ಲಿ ವಿಸ್ತರಣೆ ಮಾಡಲು ಅವಕಾಶಗಳು ಎರಡೇ ಎರಡು ಬೆಳೆಗಳು ಉಂಟು, ಒಂದು ಸೂರ್ಯಕಾಂತಿ, ಇನ್ನೊಂದು ಶೇಂಗಾ. ಸೂರ್ಯಕಾಂತಿಗೆ ಸ್ವಲ್ಪ ಅವಕಾಶಗಳು ಕಡಿಮೆ ಉಂಟು, ಯಾಕಂತಂದರೆ ಬೇಸಿಗೆ ತಾಪವನ್ನು ತಡೆದುಕೊಳ್ಳುವಂಥ ಶಕ್ತಿ ಅದಕ್ಕೆ ಇಲ್ಲ. ಬಟ್ ಶೇಂಗಾ ಇಳುವರಿ ಮುಂಗಾರಿ ಹಂಗಾಮಿನಕ್ಕಿಂತ ಬೇಸಿಗೆ ಹಂಗಾಮಿನಲ್ಲಿ ಹೆಚ್ಚಿರೋದ್ರಿಂದ ಮತ್ತು ಶೇಂಗಾ ಕ್ಷೇತ್ರವನ್ನು ವಿಸ್ತರಿಸಲು ನಮಗೆ ಅವಕಾಶವನ್ನು ಈ ಬೆಳೆ ಕೊಡುತ್ತಿರುವುದರಿಂದ ಮತ್ತು ಆಮದು ನೀತಿಯಲ್ಲಿ ಅಂದರೆ ಆಮದನ್ನು ಕಡಿಮೆ ಮಾಡಿಕೊಳ್ಳುವ ದೃಷ್ಟಿಯಲ್ಲಿ ಈ ಬೆಳೆ ಅತ್ಯುತ್ತಮವಾದ ಎಣ್ಣೆಕಾಳು ಬೆಳೆ ಆಯ್ಕೆ ಬೇಸಿಗೆ ಅಂತಂದರೆ ತಪ್ಪಾಗಲಾರದು. ಈ ಹಂಗಾಮಿನಲ್ಲಿ ನಾವು ಬೆಳಿಬೇಕು ಅಂತೇಳಿದ್ರೆ ಶೇಂಗಾ ಬೆಳೆಯಲ್ಲಿ ಅನೇಕ ತರಹದ ತಳಿಗಳು ಇದ್ದಾವೆ. ಇಲ್ಲಿ ಬೇಸಿಗೆಯೊಳಗೆ ಬೆಳಿಬಹುದಾದಂಥ ತಳಿಗಳು ಹಿಂಗೆ ಇರಬೇಕು, ಇವೇನೆ ಬೆಳಿಬೇಕು, ಹಂಗೇನು ಇರುತ್ತೆ? ಖಂಡಿತವಾಗಿ ಅತ್ಯಂತ ಉತ್ತಮವಾದ ವೈಜ್ಞಾನಿಕ ಪ್ರಶ್ನೆ ಇದು. ಯಾಕಪ್ಪ ಅಂತಂದರೆ ಮನುಷ್ಯರು ಹೇಗೆ ಹವಾಮಾನಕ್ಕೆ ಮತ್ತು ಭೌಗೋಳಿಕ ಅನುಗುಣವಾಗಿ ತಮ್ಮ ಜೀವನ ಶೈಲಿಯನ್ನು ಬದಲಿ ಮಾಡ್ಕೋತಾರೋ ಅದೇ ರೀತಿ ಹಂಗಾಮಿಗೆ ತಕ್ಕಂತೆ ತಳಿಗಳು ತಮ್ಮ ಇಳುವರಿ ಸಾಮರ್ಥ್ಯವನ್ನು ಬದಲಾಯಿಸಿಕೊಳ್ತವೆ. ಉದಾಹರಣೆಗೆ ಮುಂಗಾರಿಯ ಪ್ರಮುಖ ತಳಿ ಅಂತಂದರೆ ನಮ್ಮ ವಿಶ್ವವಿದ್ಯಾಲಯದ GP Bidipo. ಆದರೆ ಹಿಂಗಾರಿ ಹಂಗಾಮಿಗೆ ಬಂದಾಗ ನಮಗೆ ಆಯ್ಕೆಗಳು ಕಡಿಮೆ. ಉದಾಹರಣೆಗೆ DH 256 ಅಂತ ನಾವು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದೇವೆ. ಈ ಒಂದು ತಳಿ ಅತ್ಯಂತ ಉತ್ತಮವಾದದ್ದು. ಇದು ಬೇಸಿಗೆ ಹಂಗಾಮಿನಲ್ಲಿ ಬೆಳೆಯುವುದು, ತದನಂತರ ಮುಂಗಾರಿ ಹಂಗಾಮಿಗೆ ಬೀಜಕ್ಕೂ ಉಪಯೋಗ ಮಾಡ್ಕೋಬಹುದು, ಜೊತೆಗೆ ಎಣ್ಣೆಯನ್ನು ತೆಗೆಯಲು ಉಪಯೋಗ ಮಾಡ್ಬೋದು. ಇದೊಂದು ದ್ವಿ ಹಂಗಾಮಿನ ತಳಿ. ಇನ್ನು ಎರಡನೆಯದಾಗಿ Dharwad 257 ಅಂತ ನಾವು ಬಿಡುಗಡೆ ಮಾಡಿದ್ದೀವಿ. ಇದು ಕೇವಲ ಬೇಸಿಗೆ ಹಂಗಾಮಿನ ತಳಿ, ಅತ್ಯುತ್ತಮವಾದ ಎಣ್ಣೆಯನ್ನು ನೀಡಬಲ್ಲದು. ಮತ್ತು ಇದು ಬೇಸಿಗೆ ಯಾಕೆ ಸೂಕ್ತ ಅಂತಂದರೆ ಇದು ಬರೋ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಏನಾದರೂ ಒಂದು ಎರಡು ನೀರು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ DH 256 DH 257 ಇನ್ನು ಉತ್ತಮವಾದ ತಳಿ. ನಾವು ರೈತರು ಬೇಡಿದಷ್ಟು ಬೀಜವನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ನೆರೆಯ ರಾಜ್ಯವಾದ ಆಂಧ್ರ ಪ್ರದೇಶದ ಕದ್ರಿಯಲ್ಲಿ ಸಂಶೋಧನಾ ಕೇಂದ್ರವಿದೆ. ಅಲ್ಲಿ ಕದ್ರಿ ಲೆಪಾಕ್ಸಿ ಅಂತ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳನ್ನು ಬೆಳಿಬೋದು. ನನ್ನ ಒಂದು ಸಾರಾಂಶ ಇಲ್ಲಿ ಏನಪ್ಪಾ ಅಂತಂದರೆ ಬೇಸಿಗೆ ಹಂಗಾಮಿಗೆನೇ ಶಿಫಾರಸು ಮಾಡಿದ ತಳಿಗಳದವು. ಪ್ರಮುಖ ತಳಿ ಅಂದರೆ Dharwad 256 Dharwad 257 ಮತ್ತು ಕದ್ರಿ ಲೆಪಾಕ್ಸಿ. ಇದೇ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಉತ್ತಮ. ಈಗ ಸಾಂಪ್ರದಾಯಿಕವಾಗಿ ಯಾವ ತಳಿಯನ್ನು ಬೆಳೀತಾ ಇದ್ದಾರೆ ಮತ್ತು ಅದು ಬೇಡ, ಈ ತಳಿನ ಆಯ್ಕೆ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದೆ. ಈ ಬೀಜದ ಕೊರತೆ ಇರುವ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಏನು ಮಾಡ್ತಾ ಇದ್ದಾರೆ ಅಂದರೆ ಮುಂಗಾರಿಯಲ್ಲಿ ಬೆಳೆದು ಕಟಾವು ಮಾಡಿದಂತಹ ತಳಿಗಳ ಬೀಜಗಳನ್ನು, ಉದಾಹರಣೆಗೆ GP Bidipo ಇರ್ಬೋದು, ಅಂದರೆ ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗ್ ಡಿಪಾರ್ಟ್ಮೆಂಟ್ ಧಾರವಾಡದಿಂದ ಬಿಡುಗಡೆ ಆದಂಥ ತಳಿ, ಅದೇ ರೀತಿ G252 ಕೃಷಿ ವಿಶ್ವ ಶೇಂಗಾ ಸಂಶೋಧನೆ ವಿಭಾಗದಿಂದ ಬಿಡುಗಡೆ ಆದಂಥ ತಳಿ, ಜೊತೆಗೆ DH 101 TH 24 DH 86 ಅಂತ ಹಳೆಯ ತಳಿಗಳನ್ನು ಬೆಳೀತಿದ್ರು. ಬಟ್ ಅವು ಮುಂಗಾರಿ ಹಂಗಾಮಿಗೆ ಸೀಮಿತವಾಗಿದ್ದರಿಂದ ಬೇಸಿಗೆ ಹಂಗಾಮಿನಲ್ಲಿ ನಾವು ನಿರೀಕ್ಷಿಸಿದಂಥ ಇಳುವರಿಯನ್ನು ಕೊಡುವುದಿಲ್ಲ. ಆದ್ದರಿಂದ ಬೇಸಿಗೆ ಶಿಫಾರಸು ಮಾಡಿದ ತಳಿಗಳನ್ನು ಆಯ್ಕೆ ಮಾಡೋದು ಉತ್ತಮ. ಭೂಮಿ ತಯಾರಿ ನಾವು ನೋಡಿಕೊಂಡಾಗ ಕೆಂಪು ಭೂಮಿ, ಕಪ್ಪು ಭೂಮಿ, ಕರಾವಳಿಯಲ್ಲಿ ಉಸುಕಿನಲ್ಲಿ ಕೂಡ ಬೆಳೀತಾರೆ. ಇಲ್ಲಿ ಬೇರೆ ಬೇರೆ ಪ್ರದೇಶದೊಳಗೆ ಬೇರೆ ಬೇರೆ ರೀತಿಯ ಭೂಮಿ ತಯಾರಿ ಪದ್ಧತಿ ಹಂಗೇನಿರುತ್ತೆ? ಖಂಡಿತವಾಗಿ, ಯಾಕಂತಂದರೆ ಉಳಿದ ಬೆಳೆಗಳಿಗೆ ಹೋಲಿಸಿದರೆ ಇಲ್ಲಿ ಆರ್ಥಿಕವಾದಂಥ ಪದಾರ್ಥ ಭೂಮಿಯಲ್ಲಿ ಬರುತ್ತದೆ. ಕಾಯಿಗಳು ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಭೂಮಿಯಲ್ಲಿ ಅಭಿವೃದ್ಧಿ ಹೊಂದೋದ್ರಿಂದ ಇಲ್ಲಿ ಭೂಮಿ ತಯಾರಿಕೆ ಅತ್ಯಂತ ಮಹತ್ವವಾದಂಥ ಪಾತ್ರವಿದೆ. ಉಸುಕು ಮಿಶ್ರಿತ ಭೂಮಿಯಲ್ಲಿ ಅಷ್ಟೇನು ಇದು ಭೂಮಿ ತಯಾರಿಕೆ ಮಹತ್ವವಲ್ಲ, ಯಾಕಂತಂದರೆ ಅಲ್ಲಿ ಕಣಗಳು ಸಡಿಲವಾಗಿರುತ್ತವೆ ಮತ್ತು ಬೆಳೆಯ ಅಭಿವೃದ್ಧಿಗೆ ಅದು ಸಹಕಾರಿಯಾಗುತ್ತದೆ. ಕಪ್ಪು ಮತ್ತು ಕೆಂಪು ಮಣ್ಣಿನಲ್ಲಿ ಮತ್ತು ಅಚ್ಚುಕಟ್ಟು ಪ್ರದೇಶದಲ್ಲಿ, ವಿಶೇಷವಾಗಿ ನಾನು ನದಿದಂಡೆಯ ಪಕ್ಕದಲ್ಲಿ ಒಂದು ಉಳುಮೆ, ಆಳವಾದ ಉಳುಮೆ, ತದನಂತರ ನಾವು ಏನಂತ ಗುರ ಹುಡಿದಂತೇವೆ ಅಥವಾ ಕಲ್ಟಿವೇಟರ್ ಪಾಸ್ ಮಾಡಿದಂತೇವೆ, ತದನಂತರ ಹರಗುವುದು, ಈ ಮೂರು ಮುಖ್ಯವಾದ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಭೂಮಿಯಲ್ಲಿ ಚೆನ್ನಾಗಿ ಗಾಳಿ ಆಡುವಂತೆ ಭೂಮಿಯನ್ನು ತಯಾರು ಮಾಡುವುದು ಅತ್ಯಂತ ಅವಶ್ಯಕವಾದಂಥ ಕ್ರಮವಿದೆ. ಇಲ್ಲಿ ಒಂದು ರೂಪಾಯಿ ನಾಣ್ಯಕ್ಕೆ ನಾವು ಭೂಮಿಯನ್ನು ಹೋಲಿಸಿದರೆ 50% ಮಣ್ಣಿನ ಕಣಗಳು ಇರಬೇಕು, 25% ಗಾಳಿ ಆಡಕ್ಕೆ ಶಕ್ತಿ ಇರಬೇಕು, 25% ಮಾತ್ರ ನೀರು ಇರಬೇಕು. ಈ ಥರ ನಮ್ಮ ರೈತರು ಭೂಮಿಯನ್ನು ತಯಾರು ಮಾಡುವುದು ಅವಶ್ಯ ಅಂತ ಹೇಳ್ತೇನೆ ನಾನು. ಹೌದು, ಅಂದಾಗ ಮಾತ್ರ ಕಾಯಿಗಳು ಭೂಮಿಯಲ್ಲಿ ಅಭಿವೃದ್ಧಿ ಹೊಂದತಾವು. ನಾವು ನೀರು ಜಾಸ್ತಿ ನೀರು ಹಾಕೋದು ಹಂಗೆಲ್ಲ ಖಂಡಿತ ಅದನ್ನು ಮಾಡಬಾರ್ದು ಸರ್. ಈಗ ಭೂಮಿ ತಯಾರಿ ಮಾಡುವಂಥ ಸಂದರ್ಭದೊಳಗೆ ನಾವು ತಿಪ್ಪೆ ಗೊಬ್ಬರ ಅಥವಾ ಸಗಣಿ ಗೊಬ್ಬರ ಇಂಥದ್ದೆಲ್ಲ ಹಾಕಬೇಕಾ ಹೇಗೆ? ಖಂಡಿತವಾಗಿ ಹಾಕಬೇಕು. ಯಾಕಂತಂದ್ರೆ ಇಲ್ಲಿ ಸಗಣಿ ಮತ್ತು ರಾಸಾಯನಿಕ ಗೊಬ್ಬರದ ಒಂದು ನಡುವಿನ ಸಂಬಂಧವನ್ನು ನಮ್ಮ ರೈತರಿಗೆ ಆಡು ಭಾಷೆಯಲ್ಲಿ ಹೇಳಲು ಇಚ್ಛಪಡ್ತೇನೆ ನಾನು. ಇಲ್ಲಿ ಯಾವ ರೀತಿ ಸಂಬಂಧ ಇರಬೇಕಪ್ಪ ಅಂದ್ರೆ ಹೋಳಿಗೆ ತುಪ್ಪದ ನಡುವಿನ ಸಂಬಂಧ ಇದ್ದಂಗೆ ಇರಬೇಕು. ಹೋಳಿಗೆ ಪ್ರಮಾಣದಲ್ಲಿ ಸಗಣಿ ಗೊಬ್ಬರವನ್ನು ಭೂಮಿ ಕಳಿಸ್ಬೇಕು, ತುಪ್ಪ 1-2 ಚಮಚ ಅಷ್ಟೇ ಬೇಕು ಒಂದು ಹೋಳಿಗೆಗೆ. ಅದೇ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ನಾವು ಭೂಮಿ ಕಳಿಸ್ಬೇಕು. ಯಾಕಂತಂತಂದ್ರೆ ಇಲ್ಲಿ ಸಲ್ಫರ್ ಅತ್ಯಂತ ಮುಖ್ಯವಾದಂಥ ಅಂಶ ಎಣ್ಣೆಕಾಳು ಬೆಳೆಗಳಲ್ಲಿ. ಇದನ್ನು ನಾವು ಸಗಣಿಯ ಮುಖಾಂತರ ಅಥವಾ ಸಾವಯವ ಗೊಬ್ಬರ ಮುಖಾಂತರ ಸಂಪೂರ್ಣವಾಗಿ ಕೊಡ್ತೇವಪ್ಪ ಅನ್ನೋದು ಭರವಸೆ ನಮಗಿಲ್ಲ. ಭೂಮಿಗೆ ಜಿಂಕ್ ಸಲ್ಫೇಟ್ ಮುಖಾಂತರ ಇರ್ಬೋದು, ಅಲ್ಲಿ ಸಲ್ಫರ್ ಇರುತ್ತೆ. ಐರನ್ ಸಲ್ಫೇಟ್ ಇರ್ಬೋದು, ಕಬ್ಬಿಣದ ಸಲ್ಫೇಟ್, ಅಲ್ಲಿ ಸಲ್ಫರ್ ಇರುತ್ತೆ. ಇವೆರಡೂ ಸಿಗದೇ ಇದ್ದ ಪಕ್ಷದಲ್ಲಿ ಇನ್ನೊಂದು ಪ್ರಮುಖವಾದಂಥ ನಾವು ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡ್ತೇವೆ, ನೈಸರ್ಗಿಕವಾದ ದೊರೆಯುವಂಥ ರಾಸಾಯನಿಕ ಗೊಬ್ಬರ. ಅದೇನಪ್ಪ ಅಂದರೆ ಜಿಪ್ಸಮ್. ಅಲ್ಲಿ ಕ್ಯಾಲ್ಸಿಯಂ ಸಲ್ಫೇಟ್ ಎರಡು ಗುಣಗಳು ಇರ್ತಾವೆ. ಅವುಗಳನ್ನು ಭೂಮಿ ತಯಾರಿಕೆ ಹಂತದಲ್ಲಿನ ಸಗಣಿ ಗೊಬ್ಬರ ಜೊತೆಗೇನೆ ಮಿಶ್ರಣ ಮಾಡೋದು ಅತ್ಯಂತ ಪ್ರಮುಖವಾದಂತಹ ಬೇಸಾಯ. ಬಿತ್ತನೆ ಪೂರ್ವದಲ್ಲೇ ಕೊನೆಯ ಬಾರಿ ಹರಗು ಸಮಯದಲ್ಲಿ ನಮ್ಮ ರೈತರು ಹರಗಿ ತದನಂತರ ಬಿತ್ತನೆ ಮಾಡಿದ್ರೆ ಅತ್ಯುತ್ತಮವಾದಂತಹ ಬೇಸಾಯ. ಕ್ಯಾಲ್ಸಿಯಂ ಸಲ್ಫೇಟ್ ಅನ್ನೋದನ್ನೇ ಜಿಪ್ಸಂ ರಾಸಾಯನಿಕವಾಗಿ, ಅದರೊಳಗೆ ಕ್ಯಾಲ್ಸಿಯಂ 18-20% ಇರುತ್ತೆ, ಸಲ್ಫರ್ 18-20% ಇರುತ್ತೆ ಸರ್, ಎರಡೂ ಕೂಡ ಅದರೊಳಗೆ ಇರುವುದರಿಂದ ಇದು ಅತ್ಯಂತ ಉಪಯುಕ್ತವಾದಂತಹ ಒಂದು ನೈಸರ್ಗಿಕವಾದ ಹರಳು ರೂಪದ ಗೊಬ್ಬರ. ಇನ್ನು ರಾಸಾಯನಿಕ ಗೊಬ್ಬರ ಕೊಡಬೇಕಲ್ಲ, ಅದು ಬಿತ್ತಿದ ನಂತರ ಬೆಳೆಯೋ ಹಂತದಲ್ಲಿ ಬಿತ್ತುವಾಗ ಯಾವಾಗ ಕೊಟ್ಟರು ಒಳ್ಳೆಯದು? ವಿಶೇಷವಾಗಿ ಶೇಂಗಾ ಬೆಳೆಯಲ್ಲಿ, ಶೇಂಗಾ ಬೆಳೆ ನಾವು ಇದನ್ನು ದ್ವಿದಳ ಜಾತಿಗೆ ಸೇರಿದ್ದು ಅಂತ ಹೇಳ್ತೀವಿ, ಲೆಗ್ಯೂಮ್ ಅಂತವೆ ಇಂಗ್ಲೀಷ್ನಲ್ಲಿ. ಇದು ತನ್ನಷ್ಟಕ್ಕೆ ತಾನೇ ವಾತಾವರಣ ಸಾರಜನಕವನ್ನು ಭೂಮಿಯಲ್ಲಿ ಫಿಕ್ಸ್ ಮಾಡುವಂಥ ಒಂದು ಗುಣಧರ್ಮವನ್ನು ಹೊಂದಿದೆ. ಈ ಒಂದು ದೃಷ್ಟಿಕೋನದಿಂದ ಬಹುತೇಕ ದ್ವಿದಳ ಧಾನ್ಯಗಳಲ್ಲಿ ನಾವು ತಳಗೊಬ್ಬರ ಅಂದರೆ ಮೂಲ ಗೊಬ್ಬರವನ್ನು ಬಿತ್ತನೆ ಸಮಯದಲ್ಲೇ ಕೊಡು ಅಂತ ಹೇಳ್ತೀವಿ. ಕೇವಲ ಕೆಲವೊಂದು ಎಣ್ಣೆಕಾಳು ಬೆಳೆಯಲ್ಲಿ ಮಾತ್ರ ನಾವು ಮೇಲು ಗೊಬ್ಬರವಾಗಿ ರಸಾಯನ ಗೊಬ್ಬರವನ್ನು ಶಿಫಾರಸು ಮಾಡ್ತೀವಿ. ಶೇಂಗಾ ಬೆಳೆಯಲ್ಲಿ ಇದು ಏನಪ್ಪ ಅಂತಂತಂದರೆ ಇಲ್ಲಿ 18-46-25 ಅಂತ ನಾವು ಹೆಕ್ಟರ್ ರೂಪದಲ್ಲಿ ಹೇಳ್ತೀವಿ. ಪ್ರತಿ ಎಕರೆಗೆ 18 KG ಸಾರಜನಕ, 46 KG ರಂಜಕ, 25 KG ಪೊಟ್ಯಾಶ್ ಜೊತೆಗೆ ಅಲ್ಪ ಪ್ರಮಾಣದಲ್ಲಿ ಅಂದರೆ ಒಣವೇಷದಲ್ಲಿ ನಾವು ಶಿಫಾರಸು ಮಾಡೋದು 5 KG ತಲಾ ಜಿಂಕ್ ಸಲ್ಫೇಟ್ ಮತ್ತು ಐರನ್ ಸಲ್ಫೇಟ್, ಬಟ್ ಇಲ್ಲಿ ನೀರಾವರಿಯಲ್ಲಿ 10 KG ಜಿಂಕ್ ಸಲ್ಫೇಟ್, 10 KG ಐರನ್ ಸಲ್ಫೇಟ್ ಮತ್ತು ಬಾರಂಗಿ ಬಿಡುವ ಸಮಯದಲ್ಲಿ 40-50 ದಿನದ ನಡುವೆ ಬರ್ತದೆ ಸರ್ ಅದು ಟೈಮ್. ಆ ಸಂದರ್ಭದಲ್ಲಿ ಎರಡು ಸಾಲುಗಳ ಮಧ್ಯೆ ಜಿಪ್ಸಮ್ ಸುಣ್ಣವನ್ನು ಪ್ರತಿ ಎಕರೆಗೆ 200 KG ಅಥವಾ ಹೆಕ್ಟರ್ ಪ್ರಮಾಣದಲ್ಲಿ ಹೇಳುವುದಾದರೆ 500 KG ಹಾಕಿ ಕೊನೆಯ ಬಾರಿ ಮಣ್ಣು ಎರಿಸಿಟ್ಟು ಅಂದ್ರೆ ಅಲ್ಲಿಗೆ ಗೊಬ್ಬರವನ್ನು ಕೊಡುವಂಥ ಪ್ರಕ್ರಿಯೆ ಶೇಂಗಾ ಬೆಳೆಯಲ್ಲಿ ಮುಗಿಯುತ್ತದೆ. ಮುಂದೆ ಏನಿದ್ರೂ ನೀರು ನಿರ್ವಹಣೆ ಮಾತ್ರ. ಕೆಲವೊಂದಿಷ್ಟು ಗೊಬ್ಬರವನ್ನು ನಾವು ಒಮ್ಮೆ ಕೊಟ್ಬಿಡಿ ಅಂತೀವಿ, ಕೆಲವೊಂದಿಷ್ಟು ಕಂತು ಕಂತಲ್ಲಿ ಕೊಡಿ ಅಂತೀವಿ, ಕಾರಣ ಏನು? ಯಾವುದೇ ಒಂದು ಗೊಬ್ಬರದಿಂದ ರಾಸಾಯನಿಕವಾಗಿ ಅದರಲ್ಲಿ ಪೋಷಕಾಂಶ ಬಿಡುಗಡೆಯುವ ಗುಣಧರ್ಮದ ಆಧಾರದ ಮೇಲೆ ನಾವು ಮೇಲು ಗೊಬ್ಬರ ಮೂಲ ಗೊಬ್ಬರ ಅಂತ ವಿಂಗಡಿಸ್ತೀವಿ. ವಿಶೇಷವಾಗಿ ರಂಜಕ, ಗಂಧಕ, ಪೊಟ್ಯಾಶ್ ಇವುಗಳು ಸಾವಕಾಶವಾಗಿ ಬಿಡುಗಡೆಯಾಗುವುದರಿಂದ ಮೂಲ ವಸ್ತುವಿನಿಂದ ಇವುಗಳನ್ನು ತಳಗೊಬ್ಬರವಾಗಿ ಬಳಸಬೇಕು. ಇನ್ನು ಮೇಲು ಗೊಬ್ಬರವಾಗಿ ನಾವು ಸಾರಜನಕವನ್ನು ಹೇಳ್ತೇವೆ. ಸಾರಜನಕ ಇದು ಅತ್ಯಂತ ಬೇಗನೆ ಮೂಲ ವಸ್ತುವಿನಿಂದ ಬಿಡುಗಡೆ ಹೊಂದಿ ಬೇಗನೆ ಮಾಯವಾಗುವುದರಿಂದ ನೀರಿನ ಮುಖಾಂತರ ಪೋಲಾಗುವ ಚಾನ್ಸಸ್ ಇರುತ್ತೆ, ಅವಕಾಶಗಳು ಉಂಟು. ಆಮೇಲೆ ಆವಿಯಾಗಿ ವಾತಾವರಣ ಸೇರುವ ಅವಕಾಶಗಳು ಉಂಟು. ಆಮೇಲೆ ನೀರಿನ ಮುಖಾಂತರ ಆಳವಾದ ಭೂಮಿಗೆ ಹೋಗಿ ಅಲ್ಲಿ ಬೆಳೆಗೆ ಅವಕಾಶ ದೊರೆಯದಂಥ ಅವಕಾಶಗಳು ಉಂಟು. ಆದ ಕಾರಣ ಸಾರಜನಕವನ್ನು ಹೊರತುಪಡಿಸಿ ಉಳಿದೆಲ್ಲ ಪೋಷಕಾಂಶಗಳನ್ನು ಮೂಲ ಗೊಬ್ಬರವಾಗಿ ಸಾರಜನಕವನ್ನು ಹಂತವಾಗಿ, ಒಂದು ಬಿತ್ತನೆ ಹಂತ, ಇನ್ನೊಂದು 4-6 ವಾರದ ಹಂತ. ಶೇಂಗಾ ಬೆಳೆ 95-110 ದಿನ ಇರುವುದರಿಂದ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 10 KG ಸಾರಜನಕವನ್ನು ನಾವು ಬೆಳೆ 30-35 ದಿನ ಅಂದರೆ ಹೂವಾಡುವ ಹಂತದಲ್ಲಿ ಶಿಫಾರಸು ಮಾಡಿದ್ದೇವೆ. ಅದು ನೀರಿನ ಜೊತೆ ಹೊಂದಾಣಿಕೆ ಆದರೆ ಉತ್ತಮ, ಅಂದರೆ ಬೆಳೆಗೆ ಸಂಪೂರ್ಣವಾಗಿ ಲಭ್ಯ ಆಗ್ತತಿ. ಇಲ್ಲಪ್ಪ ಅಂತಂತಂದ್ರೆ ಬೆಳೆಗೆ ಸಂಪೂರ್ಣವಾಗಿ ಲಭ್ಯ ಆಗುವ ಅವಕಾಶಗಳು ಕಡಿಮೆ, ಅದಕ್ಕೆ ಯೋಜನೆಯನ್ನು ಹಾಕಿಕೊಂಡು 2-3 ನೀರಿನ ಜೊತೆ ಕೊಡೋದು ಉತ್ತಮ. ಇಷ್ಟು ಗೊಬ್ಬರ ಕೊಡಬೇಕಂದ್ರೆ ಯಾವ್ಯಾವ ಗೊಬ್ಬರ ಎಷ್ಟೆಷ್ಟು ಹಾಕ್ಬೇಕು ಅಂದ್ರೆ ರೈತರಿಗೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಅವ್ರಿಗೆ ಬೇಕಾದಂತ ಬೆಳೆಗೆ ಬೇಕಾದಂತ ಗೊಬ್ಬರ ಇದರಲ್ಲಿ ಸಿಗುತ್ತೆ, ಶಿಫಾರಸು ಮಾಡಿದಂತ ಇಂಥ ಗೊಬ್ಬರವನ್ನೇ ಹಾಕಿ ಅಂತ ಹೇಳಿಕ್ಕೆ ಏನಾದರೂ ಇದೆ? ವಿಶೇಷವಾಗಿ ಎಣ್ಣೆಕಾಳು ಬೆಳೆಗಿನ ಅಂತ 12-32-16 ಎಂಬ ಸಂಯುಕ್ತ ರಸಗೊಬ್ಬರವನ್ನು ವಿಶೇಷವಾಗಿ ಎಣ್ಣೆಕಾಳುಗಳಿಗಿನ ಹೊಂದಾಣಿಕೆ ಮಾಡಿ, ಯಾವುದೇ ಎಣ್ಣೆಕಾಳು 12 ಸಾರಜನಕ, 32 ರಂಜಕ, 16 ಪೊಟ್ಯಾಶ್ ಅಂದರೆ ಈ ರೂಪದಲ್ಲಿನೇ ಅಲ್ಲಿ ಬೇಕಾಗ 1:2-1.5 ಅನುಪಾತದಲ್ಲಿ ಬೇಕಾಗುವುದರಿಂದ ರೈತರಿಗೆ ಈ ಒಂದು ಸಂಯುಕ್ತ ರಸಗೊಬ್ಬರ ಆಯಿಲ್ ಸೀಡ್ ಕ್ರಾಪ್ಗಿನಂತ ಮಾಡಿದ್ದು ವಿಶೇಷವಾಗಿ ಅದನ್ನು ರೈತರು ಮೂಲ ಗೊಬ್ಬರವಾಗಿ ಪ್ರತಿ ಎಕರೆಗೆ 40 KG ಅಂತೆ ಬಳಸಬೇಕು. ಜೊತೆಗೆ ಜಿಂಕ್ ಸಲ್ಫೇಟ್ ಮತ್ತು ಐರನ್ ಸಲ್ಫೇಟ್ ಏನು ಲಘು ಪೋಷಕಾಂಶಗಳು ಅಂತೇವಲ್ಲ ಅವುಗಳನ್ನು ಸಹ ಅದರ ಜೊತೆ ಬಳಸಬೇಕು, ಅವು ಅದರೊಳಗಡೆ ಇರಲ್ಲ. ಮಳೆಗಾಲದಲ್ಲಿ ಅಥವಾ ಬೇಸಿಗೆಯೊಳಗೆ ಬೆಳೆಯುವಂತಹ ಸಂದರ್ಭಗಳು ಇಲ್ಲಿ ಪೋಷಕಾಂಶದ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಏನಾಗುತ್ತೆ? ವಿಶೇಷವಾಗಿ ಅಂತ ಹೆಚ್ಚು ಕಡಿಮೆ ಏನು ಆಗಲ್ಲ. ನಾವು ರಂಜಕವನ್ನು ಹೊರತುಪಡಿಸಿ ಉಳಿದೆಲ್ಲ ಪೋಷಕಾಂಶಗಳನ್ನು ಮುಂಗಾರಿಗೆ ಮತ್ತು ಹಿಂಗಾರಿಗೆ ಅದೇ ಪ್ರಮಾಣದಲ್ಲಿ ಇದು ಮಾಡ್ತೀವಿ. ರಂಜಕದ ಸ್ವಲ್ಪ ಯಾಕಪ್ಪ ಅಂತಂತಂದ್ರೆ ಇಲ್ಲಿ ನಾವು ನೀರಾವರಿ ಆಶ್ರಯದಲ್ಲಿ ಬೆಳೆದ್ರಿಂದ ಭೂಮಿಯಲ್ಲಿ ಎರಡು ಥರದ ರಂಜಕ ಇರ್ತಾವೆ, ಒಂದು ಫಿಕ್ಸ್ಡ್ ರೂಪದಲ್ಲಿ ಅಂದರೆ ಡಿಪಾಸಿಟ್ ರೂಪದಲ್ಲಿ, ಇನ್ನೊಂದು ಅವೈಲಬಲ್ ರೂಪದಲ್ಲಿ ಸೊಲುಬಲ್ ರೂಪದಲ್ಲಿ ಇರುತ್ತೆ. ಆ ಡಿಪಾಸಿಟ್ ರೂಪದಲ್ಲಿ ಇರುವುದನ್ನು ನಾವು ಬೆಳೆಗೆ ಒದಗಿಸಿಕೊಡಲಿಕ್ಕೆ ಮತ್ತು ಅದನ್ನು ಪ್ರಚೋದಿಸಲು ರಂಜಕವನ್ನು 25% ನಾವು ಹೆಚ್ಚಿಗೆ ಶಿಫಾರಸು ಮಾಡಿವೆ. ಹಾಗಾಗಿ ರೈತರು ಇಲ್ಲಿ ಗಮನಿಸಬೇಕು, ರಂಜಕದ ಅವಶ್ಯಕತೆ ಬೇಸಿಗೆ ಶೇಂಗಾಕ್ಕೆ ಹೆಚ್ಚಿದೆ ಅಂತ ಅವರು ಗಮನಿಸಬೇಕು. ಈಗ ನೀವು ಇಷ್ಟೇ ಪ್ರಮಾಣದಲ್ಲಿ ನಮಗೆ ಸಸಿಗಳ ಸಂಖ್ಯೆ ಇರಬೇಕು ಅಂದಾಗ ಎಷ್ಟು ಶಿಫಾರಸು ಮಾಡ್ತೀರಿ? ಇಲ್ಲಿ ನಾವು ಪ್ರತಿ ಚದುರ ಮೀಟರ್ಗೆ ಹೇಳಿದರೆ 33 ಸಸಿಗಳು ಇರಬೇಕು. ಅಂದರೆ 30 cm ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 10 cm ಇಟ್ಟಾಗ 1 ಚದುರ ಮೀಟರ್ ಅಡಿಯಲ್ಲಿ 33 ಸಸಿಗಳು ಕುಂದಿರುತ್ತವೆ. ಈ 33 ಸಸಿಗಳು ಲೆಕ್ಕಾಚಾರ ಇದೆ ಸರ್ ಇಲ್ಲಿ. ಇಲ್ಲಿ 3 ಟನ್ ಇಳುವರಿ ನಮ್ಮ ರೈತರು ಪಡೆಯಲಿಕ್ಕೆ ಅವಕಾಶಗಳು ಉಂಟು. ದಯವಿಟ್ಟು ರೈತ ಬಾಂಧವರು ಇದನ್ನು ಗಮನಿಸಬೇಕು. ಈಗ ತಿಪ್ಪೆಗೆ ಎಸೆದರೂ ಲೆಕ್ಕ ಇಡಿ ಅಂತಾರಲ್ಲ ಬಜೆಟ್ನಲ್ಲಿ, ಅದೇ ರೀತಿ ಗಮನಿಸಬೇಕು. 33 ಸಸಿಗಳು ಏನಾದರೂ ಒಂದು ಚದುರ ಮೀಟರ್ನಲ್ಲಿ ರೈತರು ಕುಂದಿರಿಸಿದ್ದೇ ಆದರೆ ನಮಗೆ 50-60 ಕಾಯಿಗಳು ಬೇಕಾಗಿನಿಲ್ಲ ಪ್ರತಿ ಗಿಡಕ್ಕೆ. ಕೇವಲ 10-15 ಕಾಯಿಗಳು ಬಿಟ್ಟರೂ ಸಹ ಲೆಕ್ಕನ ಇದೆ, 3 ಕಿಲೋ 300 ಗ್ರಾಮ್ ಆಗುತ್ತೆ ಒಂದು ಚದುರ ಮೀಟರ್ಗೆ. ಅದನ್ನು 10,000ಕ್ಕೆ ನಾವು ಕನ್ವರ್ಟ್ ಮಾಡಿದೀವಿ ಅಂತಂದ್ರೆ 33 ಕ್ವಿಂಟಲ್ ಕಣ್ಣು ಮುಚ್ಚಿ ಇಳುವರಿಯನ್ನು ರೈತರು ಪಡೆಯಬಹುದು. ನಮಗೆ 33 ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ 80% ಜರ್ಮಿನೇಷನ್ ಬಂದಿದೆ ಅಂದರು, ಶೇಕಡ 80% ಮಾತ್ರ ಮೊಳಕೆ ಬಂದಿತ್ತಂದ್ರೂ 28-30 ಕ್ವಿಂಟಲ್ನಷ್ಟು ಇಳುವರಿ ಪಡೆಯಲು ಬರೀ ಸಸಿ ಸಂಖ್ಯೆಯಿಂದನೇ ನಮ್ಮ ರೈತರಿಗೆ ಸಾಧ್ಯ ಇದೆ ಅಂತ ನಾನು ಹೇಳಿದೆ. ಪ್ರತಿ ಚದುರ ಮೀಟಿಗೆ 33 ಆಗಲಿಲ್ಲ ಅಂದರೂ 30 ಸಸಿಗಳನ್ನಾದರೂ ನೋಡ್ಕೋಬೇಕು ಸರ್. ಇಲ್ಲಿ ಸಾಲಿನ ಅಂತರ ಬರೀ 1 ಫೀಟ್, ಹಾಂ, ಸಾಲಿನಿಂದ ಸಾಲಿಗೆ 1 ಫೀಟ್ ಸರ್, ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್. ಇಲ್ಲಿ ಬೀಜೋಪಚಾರ ಮಾಡಬೇಕಾಗುತ್ತೆ. ಇಲ್ಲಿ ಖಂಡಿತವಾಗಿ ಮಾಡಬೇಕು ಸರ್, ಬೀಜೋಪಚಾರ ಮಾಡಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಕ್ಯಾಪ್ಟನ್ ಬದಲಾಗಿ ಈಗ ಸಂಯುಕ್ತ ಶಿಲೀಂಧ್ರನಾಶಕಗಳ ಯುಗ ಅನ್ಬೋದು. ಇದನ್ನು ಏನಪ್ಪಾ ಅಂದ್ರೆ ಒಂದಕ್ಕಿಂತ ಹೆಚ್ಚು ಶಿಲೀಂಧ್ರನಾಶಕಗಳನ್ನು ಹೊಂದಿದಂಥ ರಸಾಯನಗಳನ್ನು ಶಿಫಾರಸು ಮಾಡುವಂಥದ್ದು ಸಮಯ ಬಂದುಬಿಟ್ಟಿದೆ. ಈಗ ಕಾರ್ಬಾಕ್ಸಿನ್ ಮತ್ತು ತೈರಾಮ್ ಅಂತ ಒಂದು ಕೊಂಬಿ ಪ್ರಾಡಕ್ಟ್ ಮಾರುಕಟ್ಟೆಯಲ್ಲಿ ಉಂಟು, ಅದರಲ್ಲಿ ಶೇಕಡ 37.5% ರಾಸಾಯನಿಕ ಅಂಶ ಉಂಟು. ಇದು ಏನು ಮಾಡ್ತೈತಪ್ಪ ಅಂತಂತಂದ್ರೆ ಬೀಜದಿಂದ ಬರುವಂಥ ಶಿಲೀಂಧ್ರಗಳನ್ನು ಜೊತೆಗೆ ಭೂಮಿಯಿಂದ ಬರುವಂಥ ಶಿಲೀಂಧ್ರಗಳನ್ನು ಏಕಕಾಲಕ್ಕೆ ಬೆಳೆ 15-20 ದಿನಗಳವರೆಗೆ ಬೆಳೆಯನ್ನು ಆ ಶಿಲೀಂಧ್ರಗಳಿಂದ ತಡೆ ಹಿಡಿತೈತಿ. ಇದನ್ನು ಪ್ರತಿ ಕಿಲೋ ಬೀಜಕ್ಕೆ 4 ಗ್ರಾಮ್ನಂತೆ ಬಿತ್ತನೆ ಪೂರ್ವದಲ್ಲಿನ ಅಂದರೆ ಬಿತ್ತನೆ ದಿನ ಅಥವಾ ಬಿತ್ತನೆ ಹಿಂದಿನ ದಿನ ಅಥವಾ ಈಗ ಸೀಡ್ ಟ್ರೀಟ್ಮೆಂಟ್ ಡ್ರಮ್ ಅಂತ ಎಲ್ಲ ರೈತ ಸಂಪರ್ಕ ಕೇಂದ್ರ ಮಟ್ಟದಲ್ಲಿ ಸಿಗ್ತಾ ಇದ್ದಾವೆ, ಅಥವಾ ಕೆಲವರು ಅಭಿವೃದ್ಧಿ ಹೊಂದಿದ ರೈತರು ಖರೀದಿ ಮಾಡಿದ್ದಾರೆ, ಅದರೊಳಗೆ ಬೀಜೋಪಚಾರ ಮಾಡಿ ಬಿತ್ತುವುದು ಅತ್ಯಂತ ಉತ್ತಮವಾದಂಥ ಬೇಸಾಯ ಕ್ರಮ. ಮುಂಗಾರಿಗೆ ಮಾಡದೇ ಇದ್ದರೂ ಹಿಂಗಾರಿ ಮತ್ತು ಬೇಸಿಗೆ ಅಂತ ತಪ್ಪದೇ ನಮ್ಮ ರೈತರು ಬೀಜೋಪಚಾರ ಮಾಡಬೇಕು. ಅಂದರೆ ಎಷ್ಟು ಬೀಜ ಶಿಫಾರಸು ಮಾಡ್ತೀರಿ ನೀವು? ನಾವು ಪ್ರತಿ ಎಕರೆಗೆ ಆ 33 ಸಸಿಗಳನ್ನು ನಾವು ಲೆಕ್ಕ ಹಾಕಿದಾಗ ಪ್ರತಿ ಚದುರ ಮೀಟ್ರಿಗೆ 55 ಕೆಜಿ ಬೀಜ ಪ್ರತಿ ಎಕರೆಗೆ ನಮಗೆ ಬೇಕಾಗ್ತತಿ. ಪ್ರತಿ 100 ಕಾಳಿನ ತೂಕ 60 ಗ್ರಾಮ್ ಇದ್ದಾಗ ಕಾಳು ಹೆಂಗೆ ದೊಡ್ಡದಾಗ್ತತ್ತಲ್ಲ ಗಾತ್ರ, ಅದೇ ರೀತಿ ನಾವು 60 ಕಿಲೋಕ್ಕೆ ಹೆಚ್ಚಿಸಬೇಕಾಗತ್ತೆ. ಅಥವಾ ಪ್ರತಿ 100 ಕಾಳಿನ ತೂಕ 40 ಗ್ರಾಮ್ ಇದ್ದಾಗ 40 ಕೆಜಿ ಮಾತ್ರ ಸಾಕು. ಹೀಗಾಗಿ ಕಾಳಿನ ಗಾತ್ರದ ಅನ್ವಯ 40-60 ಕಿಲೋ ನಮಗೆ ಬೀಜ ಬೇಕಾಗ್ತತಿ. ಪ್ರತಿ ಕಿಲೋಗ್ರಾಮ್ ಬೀಜಕ್ಕೆ 4 ಗ್ರಾಮ್ನಂತೆ ಈ ಮುಂಚೆ ಹೇಳಿದ ತೈರಾಮ್ ಪ್ಲಸ್ ಕಾರ್ಬಾಕ್ಸಿನ್ ಸಂಯುಕ್ತ ಶಿಲೀಂಧ್ರ ನಾಶಕದಿಂದ ಬೀಜೋಪಚಾರ ಮಾಡುವುದು ಅವಶ್ಯ. ಅಂದರೆ ಆ ಬೀಜವನ್ನು ಗುಂಪಾಕಿ ಅದರ ಮೇಲೆ ಈ ಶಿಲೀಂಧ್ರನಾಶಕವನ್ನು ಹಾಕಿ ಕೈ ಆಡಿಸ್ಬೇಕು. ಒಂದು ಗೋಣಿ ಚೀಲ ಅಥವಾ ಒಂದು ಗೊಬ್ಬರದ ಚೀಲ, ಹಳೆಯ ಗೊಬ್ಬರದ ಚೀಲವನ್ನು ತೆಗೆದುಕೊಂಡು ಅದರೊಳಗೆ ನಮಗೆ ಎತ್ತುವ ಸಾಮರ್ಥ್ಯ ಎಷ್ಟಿದೆಯಲ್ಲ ಅಷ್ಟೇ ಕಾಳುಗಳನ್ನು ಹಾಕೋದು. ಉದಾಹರಣೆಗೆ 10 ಕಿಲೋ, 10 ಕಿಲೋ ಹಾಕಿ 40 ಗ್ರಾಮ್ ಪೌಡರನ್ನು ಹಾಕಿ ಆ ಶಿಲೀಂಧ್ರ ನಾಶಕವನ್ನು ಹಾಕಿ ಬಾಯಿಯನ್ನು ಬಿಗಿಯಾಗಿ ಹಿಡಿದು ಮೇಲೆ ಕೆಳಗೆ ಮಾಡೋದ್ರಿಂದ ಆ ಸಂಯುಕ್ತ ಶಿಲೀಂಧ್ರ ನಾಶಕ ಎಲ್ಲ ಬೀಜಗಳಿಗೆ ತಾಗ್ತಿತ್ತು. ಒಂದು ಇಲ್ಲಪ್ಪ ಅಂದರೆ ಬೀಜೋಪಚಾರ ಡ್ರಮ್ಗಳನ್ನು ಬಳಕೆ ಮಾಡೋದ್ರಿಂದ ನಾವು ಕೈಗೆ ನಮಗೆ ಶಿಲೀಂಧ್ರ ನಾಶಕ ತಾಗದಂತೆ ನಾವು ಬೀಜೋಪಚಾರ ಮಾಡಲಿಕ್ಕೆ ಅವಕಾಶಗಳು ಉಂಟು. ಉಂಟು. ಈಗ ಬಿತ್ತನೆ ಮಾಡಿದ್ವಿ, ಇದು ಸಹಜವಾಗಿ ಬೇಸಿಗೆ ಅಂದ ತಕ್ಷಣ ನೀರಾವರಿ ಪ್ರದೇಶದೊಳಗೆ ಬೆಳಿಲಿಕ್ಕೆ ಶಿಫಾರಸು ಮಾಡುವಂಥದ್ದು, ನೀರಿನ ನಿರ್ವಹಣೆ ಹೇಗೆ? ವಿಶೇಷವಾಗಿ ಇದು ಒಂದು ಅತ್ಯಂತ ಉತ್ತಮವಾದಂಥ ಪ್ರಶ್ನೆ. ಬೇಸಿಗೆ ಶೇಂಗಾದಲ್ಲಿ ಸಸಿ ಸಂಖ್ಯೆ ನಿರ್ವಹಣೆ ಎಷ್ಟು ಮುಖ್ಯವೋ ಅಷ್ಟೇ ನೀರು ನಿರ್ವಹಣೆ ಮುಖ್ಯ. ನಾವು ಇಲ್ಲಿ 9 ನೀರುಗಳನ್ನು ಶಿಫಾರಸು ಮಾಡಿದ್ದೀವಿ ಸರ್, ಕಪ್ಪು ಮಣ್ಣಿನ ಆಧಾರದ ಮೇಲೆ. ಉದಾಹರಣೆಗೆ 1ನೇ ನೀರು ಭೂಮಿ ತೊಯ್ಸಿ ಬಿತ್ತನೆ ಮಾಡಲು, ಕೊನೆಯ ನೀರು ಶೇಂಗಾವನ್ನು ಕೀಳಲು. ಯಾಕಂದ್ರೆ ಆರ್ಥಿಕವಾದ ಅರ್ಥ ಭೂಮಿಯಲ್ಲಿ ಇರುವುದರಿಂದ ಒಂದು ಕೊನೆಯ ನೀರು ಅವಾಗೇನಾದರೂ ನಮ್ಮ ಸ್ಥಾನಿಕ ಮಳೆ ಅಡ್ಡ ಮಳೆ, ಯಾಕಂತಂದ್ರೆ ಯೂಶುವಲಿ ಸಾಮಾನ್ಯವಾಗಿ ಬೇಸಿಗೆ ಕಟಾವು ಡಿಸೆಂಬರ್ 15ಕ್ಕೆ ಮಾಡಿದ್ದು ಏಪ್ರಿಲ್ 1ನೇ ವಾರದಲ್ಲಿ ಬರುತ್ತೆ, ಫೆಬ್ರವರಿ 15ಕ್ಕೆ ಮಾಡಿದ್ದು ಮೇ 15ರ ಸುಮಾರು ಬರುತ್ತೆ. ಅವಾಗೇನಾದರೂ ಸ್ಥಾನಿಕ ಮಳೆ ಆಗದೇ ಇದ್ದ ಪಕ್ಷದಲ್ಲಿ 2 ನೀರು ನಾವು ಇಟ್ಕೋಬೇಕು, ಒಂದು ಬಿತ್ತನೆಗೆ ಒಂದು ಕಟಾವಿಗೆ. ಇದರ ಎರಡೂ ನಡುವೆ 7 ನೀರುಗಳು 15 ದಿನಗಳ ಅಂತರದಲ್ಲಿ ನಮಗೆ ಬೇಕಾಗ್ತವೆ. 15 ಏಳು 105 120 ಮೇಲೆ ಒಂದು ಪ್ರಾರಂಭದಲ್ಲಿ ಒಂದು ಕೊನೆಗೆ ನಡು, ಪ್ರತಿ 15 ದಿನಗಳ ಅಂತರದಲ್ಲಿ 7 ನೀರುಗಳು ಇದಕ್ಕೆ ಬೇಕಾಗ್ತವೆ. ನಾ ರೈತರು ಕಿವಿ ಮಾತು ಹೇಳೋದಪ್ಪ ಅಂತಂದ್ರೆ ಇದು ನೀರು ಸಾಕಷ್ಟು ಇದ್ದ ಸಮಯದಲ್ಲಿ, ನೀರು ಕಡಿಮೆ ಇದ್ದ ಸಮಯದಲ್ಲಿ ಅಲ್ಲೇ ಹೂವಾಡುವ ಹಂತ, ಬಾರಂಗಿ ಬಿಡುವ ಹಂತ, ಕಾಯಿ ಕಟ್ಟುವ ಹಂತ, ಕಾಯಿ ಬಲಿಯುವ ಹಂತ, ಇವು ನಡು 4 ಹಂತಗಳಲ್ಲಿ ತಪ್ಪದೇ ನೀರನ್ನು ಶೇಂಗಾ ಬೆಳೆಗೆ ಒದಗಿಸಬೇಕು. ಯಾವುದನ್ನು ಸ್ಕಿಪ್ ಮಾಡಬಾರ್ದು? ಆ 4 ಹಂತಗಳನ್ನು ಸ್ಕಿಪ್ ಮಾಡಬಹುದು. ನೀರು ಕಡಿಮೆ ಇದ್ದ ಪಕ್ಷದಲ್ಲಿ ಈ 4 ಹಂತಗಳಲ್ಲಿ ತಪ್ಪದೇ ನೀರನ್ನು ಕೊಡಬೇಕು. ಯಾವ ನೀರಾವರಿ ಪದ್ಧತಿ ಒಳ್ಳೆಯದು? ವಿಶೇಷವಾಗಿ ಶೇಂಗಾ ಬೆಳೆಗೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆದ ಸಂಶೋಧನೆ ಪ್ರಕಾರ ಹೇಳುವುದಾದರೆ, ಸಾಂಪ್ರದಾಯಿಕವಾಗಿ ರೈತರು ಹಾಯಿ ನೀರು ಪದ್ಧತಿಗೆ ಹೋಗ್ತಾರೆ, ಅಲ್ಲಿ ನೀರು ಹೆಚ್ಚು ಬೇಕು. ನಾನು ಹೇಳದಂತೆ 9 ನೀರು ಬೇಕಾಗ್ತವೆ. ಬಟ್ ಈ ಬೆಳೆಯಲ್ಲಿ ನಾವು ಪ್ರಯೋಗವನ್ನು ಕೈಗೊಂಡಾಗ ಸ್ಪ್ರಿಂಕ್ಲರ್ ನೀರಾವರಿಗೆ ಇದು ಒಂದು ಹೆಚ್ಚಿನ ಪ್ರತಿಕ್ರಿಯೆಯನ್ನು ಕೊಡುವುದರ ಜೊತೆಗೆ ಶೇಕಡ 36% ನೀರಿನಲ್ಲಿ ಉಳಿತಾಯ ಮಾಡಬಹುದು. ಇದು ಒಂದು ವಿಶೇಷವಾದ ಈ ಬೆಳೆಯ ಗುಣಧರ್ಮ. ಏನಪ್ಪಾ ಅಂತಂದ್ರೆ ಸಿಂಚನ ನೀರಾವರಿ ಸ್ಪ್ರಿಂಕ್ಲರ್ ನೀರಾವರಿಗೆ ಪ್ರತಿಕ್ರಿಯೆಯನ್ನು ಕೊಡ್ತತಿ, ಶೇಕಡ 36% ನೀರನ್ನು ಕಡಿಮೆ ಬಳಕೆಗೆ ಅವಕಾಶ ಮಾಡಿಕೊಡ್ತತಿ, ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಗಣ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಪ್ರಧಾನಮಂತ್ರಿಗಳ ಸಿಂಚಾಯಿ ಯೋಜನೆಯಲ್ಲಿ ಹನಿ ನೀರಾವರಿಗೂ ಸಹ ಅವಕಾಶ ಮಾಡಿಕೊಡಕತ್ತಿದ್ದಾವೆ. ಸರದಿ ಬೆಳೆ ಪದ್ಧತಿಯಲ್ಲಿ ಹನಿ ನೀರಾವರಿಯನ್ನು ಶೇಂಗಾ ಬೆಳೆಯಲ್ಲಿನೂ ನಾವು ಅಳವಡಿಸೋದು. ಉದಾಹರಣೆ, ಮುಂಗಾರಿ ಹತ್ತಿ ಇರ್ಬೋದು, ಮುಂಗಾರಿ ತೊಗರಿ ಇರ್ಬೋದು, ಮುಂಗಾರಿ ಅಥವಾ ಸಾಂಪ್ರದಾಯಿಕವಾಗಿ ಕಬ್ಬು ಬೆಳೆಯುವ ಪ್ರದೇಶ ಇರ್ಬೋದು, ಅಲ್ಲಿ ಸಹ ನಡುವೆ ಎರಡು ಬೆಳೆಗಳ ನಡುವೆ ಒಂದು ಅವಕಾಶ ಸಿಕ್ಕಾಗ ಸರದಿ ಬೆಳೆ ಪದ್ಧತಿ ಶೇಂಗಾವನ್ನು ಹನಿ ನೀರಾವರಿಯಲ್ಲಿನೂ ನಮ್ಮ ಚಿಕ್ಕೋಡಿ ಭಾಗ, ಬಾಗಲಕೋಟೆ ಭಾಗ, ಮಲಪ್ರಭಾ ಅಚ್ಚುಕಟ್ಟ ಪ್ರದೇಶವಾದ ಬಯಲುಹೊಂಗಲ, ಸವದತ್ತಿ, ಆಮೇಲೆ ಬೆಳವಡಿ ಸುತ್ತಮುತ್ತ ಎಲ್ಲ ಸಾಕಷ್ಟು ರೈತರು ಹನಿ ನೀರಾವರಿ ಒಳಗೂ ಇದನ್ನು ಬೆಳೀತಾ ಇದ್ದಾರೆ. ಹನಿ ನೀರಾವರಿ ಒಳಗೆ ಬೆಳೆದಾಗ 60% ನೀರಿನ ಉಳಿತಾಯ ಈ ಬೆಳೆ ಒಳಗೆ ಆಗ್ತದೆ. ಇಳುವರಿಯಲ್ಲಿ ಅಂತಂದ್ರೆ ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಕೆಲವೊಂದಿಷ್ಟು ಸಂಸ್ಥೆಗಳು ಈ ನ್ಯಾನೋ ಯೂರಿಯಾ ಅನ್ನುವಂಥ ಬಿಡುಗಡೆ ಮಾಡಿದವು, ಅದನ್ನು ಕೂಡ ಕೊಡ್ಬೋದು ಅಂತ ಶಿಫಾರಸು ಮಾಡ್ತಾ ಇದ್ದಾರೆ. ಇನ್ನು ಪ್ರಯೋಗಗಳು ಪ್ರಾಥಮಿಕ ಹಂತದಲ್ಲಿ ಇದ್ದಾವೆ. ಬಟ್ ಇಫ್ಕೋ ಸಂಸ್ಥೆಯ ಒಂದು ಶಿಫಾರಸು ಮತ್ತು ನಮ್ಮ ಕೇಂದ್ರ ಸರ್ಕಾರದ ಶೇಂಗಾ ಸಂಶೋಧನಾ ಯೋಜನೆ ಜುನಾಗಢ್ ಗುಜರಾತ್ನಲ್ಲಿದೆ ಸರ್, ಅಲ್ಲಿ ನಾವು ಇದನ್ನು ಯೂರಿಯಾಗೆ ಪರ್ಯಾಯವಾಗಿ ಬಳಕೆ ಮಾಡಬಹುದು. ಉದಾಹರಣೆಗೆ ಶೇಂಗಾ ಬೆಳೆ 30-60 ದಿನದಿದ್ದಾಗ ನಾವು 2% ಯೂರಿಯಾವನ್ನು ಸಿಂಪರಣೆ ಮಾಡಲು ಶಿಫಾರಸು ಮಾಡಿದ್ದೇವೆ. 2% ಯೂರಿಯಾ ಬದಲಾಗಿ ನಾವು ನ್ಯಾನೋ ಯೂರಿಯಾವನ್ನು ಇಫ್ಕೋ ಸಂಸ್ಥೆ ಕೇಂದ್ರ ಸರ್ಕಾರದ ಅಂಗಸಂಸ್ಥೆ ಅದು ಬಿಡುಗಡೆ ಮಾಡಿರೋ ನ್ಯಾನೋ ಯೂರಿಯಾವನ್ನು ನಾವು ಖಂಡಿತವಾಗಿ ಬಳಕೆ ಮಾಡೋದ್ರಿಂದ ಸಾಂಪ್ರದಾಯಿಕ ನ್ಯಾನೋ ಯೂರಿಯಾದ ಬೇಡಿಕೆ ಮೇಲಿನ ಒತ್ತಡವನ್ನು ಗಣನೀಯವಾಗಿ. ನ್ಯಾನೋ ಯೂರಿಯಾ ಅಂದ್ರೆ ಏನು? ನ್ಯಾನೋ ಯೂರಿಯಾ ಅಂತಂದ್ರೆ ಇದು ಅಣುಗಳು ದ್ರವರೂಪದ ಚಿಕ್ಕ ಒಂದು ಕಾನ್ಸಂಟ್ರೇಟರ್. ಈಗ ನಾವು ಪ್ರತಿ ಎಕರೆಗೆ 46 kg ಘನರೂ ಸಾರಜನಕವನ್ನು ಒದಗಿಸಲು ಪ್ರತಿ ಒಂದು 100 kg ಯೂರಿಯಾವನ್ನು ಬಳಕೆ ಮಾಡಿದ್ರೆ ಅಷ್ಟೇ ಪ್ರಮಾಣದ ಸಾರಜನಕವನ್ನು ಅಣುರೂಪದಲ್ಲಿ ಮೈಕ್ರಾನ್ ರೂಪದಲ್ಲಿ ಕಣ್ಣಿ ಕಾಣಂತ ನ್ಯಾನೋ ಅಂತ ಅದಕ್ಕೆ 10⁻⁹ ಅಂತ ಹೇಳ್ತೇವೆ ನಾವು, ಆ ನ್ಯಾನೋ ರೂಪದಲ್ಲಿ ಕೊಡ್ಲಿಕ್ಕೆ ಈ ನ್ಯಾನೋ ಯೂರಿಯಾವನ್ನು ಅಭಿವೃದ್ಧಿಪಡಿಸೋದು. ಕಂಪ್ನಿ ಮತ್ತು ಇಫ್ಕೋ ಕಂಪ್ನಿಯ ಒಂದು ಅಡ್ವರ್ಟೈಸ್ ಮುಖಾಂತರ ಮತ್ತು ನಾವು ಅದನ್ನು ಅವಲೋಕಿಸಿದಾಗ ನೋಡಿದಾಗ ಒಂದು 100 kg ಸಾಂಪ್ರದಾಯಿಕ ಯೂರಿಯಾ 100 ml ನ್ಯಾನೋ ಯೂರಿಯಾಗೆ ಸಮ ಅಂತ ಹೇಳ್ತಾರೆ. ಆದರೆ ಇದನ್ನು ತಳಗೊಬ್ಬರದ ಬದಲಾಗಿ ನಾವು ಬಳಕೆ ಮಾಡುವ ಹಾಗಿಲ್ಲ, ಮೇಲು ಗೊಬ್ಬರವಾಗಿ ಸಿಂಪರಣ ಗೊಬ್ಬರದ ಪರ್ಯಾಯವಾಗಿ ಖಂಡಿತವಾಗಿ ಇದನ್ನು ನಾವು ಬಳಕೆ ಮಾಡಬಹುದು. ಇದನ್ನು ಪರಿಸರದ ಮೇಲಿನ ಹಾನಿಯ ಪ್ರಮಾಣವನ್ನು ಸಹ ನಾವು ಸಾಂಪ್ರದಾಯಿಕ ಯೂರಿಯಾದಿಂದ ಆಗುವ ಹಾನಿಯ ಪ್ರಮಾಣವನ್ನು, ಉದಾಹರಣೆಗೆ ಮೀಥೇನ್ ಗ್ಯಾಸ್ ಎಮಿಷನ್ ಅನ್ನು ತಡೆ ಹಿಡಿದು ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ ಹೆಚ್ಚಾಗುವುದನ್ನು ತಡೆ ಹಿಡಿಯಲು ಸಹಾಯವಾಗುತ್ತದೆ. ಆರ್ಥಿಕವಾಗಿ ಏನರ ಅನುಕೂಲ? ಆರ್ಥಿಕವಾಗಿ ಈ ದಿನದ ಮಟ್ಟಿಗೆ ಹೇಳುವುದಾದರೆ 500 ml ನ್ಯಾನೋ ಯೂರಿಯಾ ಬೆಲೆ ಮತ್ತು 45 kg ಯೂರಿಯಾ ಬೆಲೆ ಸೇಮ್ ಇರುವುದರಿಂದ ಅಷ್ಟೇ ಪ್ರಮಾಣದಲ್ಲಿ ಅಷ್ಟೇ ನ್ಯೂಟ್ರಿಯೆಂಟ್ ಚಿಕ್ಕ ಗಾತ್ರದಲ್ಲಿ ಸಿಗ್ತಾವಂತ ಮಾತ್ರ ಹೇಳ್ಬೋದು, ಬೆಲೆಯಲ್ಲಿ ವ್ಯತ್ಯಾಸ ಇಲ್ಲ. ಈಗ ಬೇಸಿಗೆ ಶೇಂಗಾ ಅಂದ ತಕ್ಷಣ ಅಲ್ಲಿ ರೋಗ ಕೀಟ ಬಾಧೆ ಹೇಗಿರುತ್ತೋ ಏನು? ಖಂಡಿತವಾಗಿ ಸರ್, ಮುಂಗಾರಿಗೆ ಹೋಲಿಕೆ ಮಾಡಿಲ್ಲಾಗಿ ಇಲ್ಲಿ ಸ್ವಲ್ಪ ಕೀಟಬಾಧೆ ಕಡಿಮೆ. ಅದಕ್ಕೆ ನಾವು ಸಾಮಾನ್ಯವಾಗಿ ರಾಷ್ಟ್ರೀಯ ಅಂಕಿ ಅಂಶಗಳು ಅದನ್ನೇ ಹೇಳ್ತವೆ, ಬೇಸಿಗೆ ಶೇಂಗಾ ಇಳುವರಿ ಹೆಚ್ಚು. ಯಾಕಂತಂತಂದರೆ ಇಲ್ಲಿ 2 ಕೀಟ ಅಥವಾ ಒಂದು ಕೀಟ ಒಂದು ರೋಗ ಪ್ರಮುಖವಾಗಿ ಕಂಡುಬರುವುದು. ಒಂದು ಕೀಟ ಏನಪ್ಪಾ ಅಂತಂತಂದರೆ ರಸ ಹೀರುವ ಕೀಟ, ಅದು ಬಿಳಿ ನೊಣ ಇರ್ಬೋದು ಅಥವಾ ಜಿಗಿ ಹುಳು ಇರ್ಬೋದು ಅಥವಾ ಹಾಫರ್ಸ್ ಅಂತ ಹೇಳ್ತವೆ ಅವು ಇರ್ಬೋದು, ಇದು ರಸ ಹೀರುವ ಕೀಟ ಒಂದು ಪ್ರಮುಖವಾದಂಥ ಬಾಧೆ. ಇದನ್ನು ನಿಯಂತ್ರಣ ಮಾಡಿಕೊಳ್ಳಲು ನಾವು ರಸಾಯನಿಕಗಳಾದ ಇಂಬ್ಡಾಕ್ಲೋರೋಪಿಡನ್ನು ಶಿಫಾರಸು ಮಾಡ್ತೇವೆ ಪ್ರತಿ 15 L ಟ್ಯಾಂಕಿಗೆ ಸುಮಾರು 6 ml ಅಂತೆ. ಇನ್ನು ರೋಗಕ್ಕೆ ಬಂದರೆ ಎಲೆ ಚುಕ್ಕಿ ರೋಗ. ಬಟ್ ಇಲ್ಲಿ ಒಂದು ರೈತರು ಗಮನಿಸಬೇಕು, ಮುಂಗಾರಿಯಲ್ಲಿ ಎಲೆ ಚುಕ್ಕಿ ರೋಗ 70-75 ದಿನ ಕಂಡ್ರೆ ಇಲ್ಲಿ ಕೊನೆಯ ಹಂತದಲ್ಲಿ ಕಂಡು ಬರುತ್ತೆ, 90 ದಿನಗಳ ಆದ ನಂತರ ಕಂಡು ಬರುತ್ತದೆ. ಅದು ಅಷ್ಟೇನೆ ಆರ್ಥಿಕ ನಷ್ಟವನ್ನು ಉಂಟು ಮಾಡುವುದಿಲ್ಲ. ಆದಾಗೂ ಕೂಡ ಮುನ್ನೆಚ್ಚರಿಕೆಯಾಗಿ ನಾವು ಟೆಬುಕೊಣಜೊಲ್ ಎಂಬ ಶಿಲೀಂಧ್ರನಾಶಕವನ್ನು ಶಿಫಾರಸು ಮಾಡಿದ್ದೀವಿ. ಅದನ್ನು ಪ್ರತಿ 15 L 6-8 ml ತನಕ ಬಳಕೆ ಮಾಡಿ ಇವೆರಡೇ ಬರುವುದು. ಅದ ಕಾರಣವೇ ಅಂಕಿ ಅಂಶಗಳನ್ನು ಅದನ್ನೇ ಹೇಳ್ತವೆ, ಮುನ್ಸೂಚನೆಯನ್ನು ಅದನ್ನೇ ಹೇಳ್ತವೆ. ಬೇಸಿಗೆ ಶೇಂಗಾ ಇಳುವರಿ ಯಾವಾಗಲೂ ಮುಂಗಾರಿ ಶೇಂಗಾ ಇಳುವರಿಗಿಂತ ಸು ಹೆಚ್ಚು. ರಸ ಹೀರುವ ಕೀಟ ಅದನ್ನು ತಡೆಗಟ್ಟಲಿಕ್ಕೆ ನಾವು ಬಾರ್ಡರ್ಗೆ ಬದುವಿಗೆ ಜೋಳ ಅಂತಿಂಥವು ಬೆಳೀರಿ, ಎತ್ತರ ಬೆಳೆಯುವಂಥವು, ಅವು ಕೀಟವನ್ನು ನಿಯಂತ್ರಣ ಮಾಡ್ತವು ಅಂತ ಹೇಳಿ. ಖಂಡಿತವಾಗಿ ಸರ್, ಶೇಂಗಾದಲ್ಲಿನೂ ಶಿಫಾರಸು ಮಾಡಿದ್ದೆವು ನಾವು, ಎರಡು ಥರದ ಇದನ್ನು ಶಿಫಾರಸು ಮಾಡಿದ್ವಿ. ಇಲ್ಲಿ 1-7 ಶೇಂಗಾ, 1 ನವನೇನು ಶಿಫಾರಸು ಮಾಡಿದ್ವಿ ಈ ಥರದ ರಸ ಹೀರುವ ಕೀಟಗಳ ಬಾಧೆ ಅಂತ ಹೇಳಿಲು. ಇಲ್ಲಪ್ಪ ಅಂದರೆ ಬಾರ್ಡರ್ ಗುಂಟ 3-6 ಗೋವಿನ ಜೋಳ ಇರ್ಬೋದು ಅಥವಾ ಜೋಳ ಇರ್ಬೋದು ಅಥವಾ ನವನೆ, ಯಾವುದಾದ್ರೂ ಈ 3 ಏಕದಳ ಬೆಳೆಗಳಲ್ಲಿ ಒಂದನ್ನು ಬೆಳಿಬೋದು. ಬಟ್ ಕೆಲವೊಂದು ರೈತರು ಸಾಂಪ್ರದಾಯಿಕವಾಗಿ ಇತ್ತೀಚಿನ ದಿನಗಳಲ್ಲಿ ತಮಗೆ ಗೊತ್ತಿರ್ಬೋದು ಎಲ್ಲ ಜಿಲ್ಲೆಗಳಲ್ಲಿ ಸಿರಿಧಾನ್ಯ ಮೇಳಗಳು, ಆಮೇಲೆ ಜಾಗತಿಕವಾಗಿ ಈ ವರ್ಷವನ್ನು ಸಿರಿಧಾನ್ಯ ವರ್ಷವಂತ ಘೋಷಿಸಿದ್ದಾರೆ. ಇವನ್ನ ಉದಲು, ನವನೆ, ರಾಗಿ ಇವನ್ನೆಲ್ಲನೂ ನಾವು ಬಾರ್ಡರ್ ರೂಪದಲ್ಲಿ ನವನೆಯ ಬದಲಾಗಿ ಬೆಳೆದಾಗ, ಯಾಕಂತಂದರೆ ಏಕದಳ ಧಾನ್ಯಗಳ ಗುಣಧರ್ಮವೇ ಅದು, ರಸ ಹೀರುವ ಕೀಟವನ್ನು ವರ್ಗಾವಣೆ ಮಾಡುವಂಥ ಕೀಟಗಳನ್ನು ಅದು ತನ್ನಂತೆ ಆಕರ್ಷಿಸಿ ಉಳಿದ ಬೆಳೆಗಳನ್ನು ಸಂರಕ್ಷಿಸುವಂತ ಗುಣಧರ್ಮವನ್ನು ಹೊಂದಿದೆ, ಖಂಡಿತವಾಗಿ ಬೆಳಿಬಹುದು. ಇಲ್ಲಿ ಇಳುವರಿ ಹೇಳಿದ್ರೆ ನೀವು ಇಂತಿಂತ ಕ್ರಮಗಳನ್ನು ವೈಜ್ಞಾನಿಕವಾಗಿ ಮಾಡಿದಾಗ ಇವೆಲ್ಲ ಸಾಧ್ಯತೆ ಇದೆ. ಹೌದಾ? ಸಂಖ್ಯೆಯನ್ನು ಕಾಪಾಡ್ಕೊಳ್ಳೋದು ಮತ್ತು ಶಿಫಾರಸು ಮಾಡಿದಷ್ಟು ಗೊಬ್ಬರ ಕೊಡೋದು. ಒಂದು ಪ್ರಶ್ನೆ ಹಾಗೆ ಉಳಿತು, ಏನಂದರೆ ನಾವು ಸಹಜವಾಗಿ ಕಪ್ಪು ಮಣ್ಣು ಇದ್ದಾಗ ನೀರಾವರಿ ಕಡಿಮೆ ಮಾಡಿ 15 ದಿನಕ್ಕೊಂದ್ಸಲ ಕೊಡಿ, ಕೆಂಪು ಮಣ್ಣು ಇದ್ದಾಗ ವಾರಕ್ಕೊಂದ್ಸಲ 10 ದಿನಕ್ಕೊಂದ್ಸಲ ಕೊಡಿ ಅಂತ. ಇಲ್ಲಿ ಏನಾದರೂ ಇಲ್ಲಿ ಸೇಮ್ ಅದೇ ತತ್ವವನ್ನು ನಾವು ಇಲ್ಲಿ ಅಳವಡಿಸ್ಕೋಬೇಕಾಗ್ತತಿ. ಅದು ನಾವು ತಂಬ್ ರೂಲ್, ಹೆಬ್ಬಟ್ಟಿನ ಒಂದು ರೂಲ್ ಅಂತ ಹೇಳ್ತೇವೆ. ಅದನ್ನು ಏನಪ್ಪಾ ಅಂತಂದ್ರೆ ಕಪ್ಪು ಮಣ್ಣಲ್ಲಿ 12-15 ದಿನಗಳ ಅಂತರವನ್ನು ಇಟ್ಟರೆ, ಕೆಂಪು ಮಣ್ಣಿನಲ್ಲಿ 8-10 ದಿನಗಳ ಒಂದು ಅಂತರವನ್ನು ಇಡಬೇಕಪ್ಪ ಅಂತ ಹೇಳ್ತೇವೆ. ಬಟ್ ಇವತ್ತಿನ ತಳಿಗಳಲ್ಲಿ ವಿಶೇಷವಾಗಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ಈಗ ಬಿಡುಗಡೆ ಮಾಡಿದಂಥ ತಳಿಗಳು ಬರ ಸಹಿಷ್ಣುತೆಯನ್ನು ಹೊಂದಿದ್ದ ಬೇಸಿಗೆ ಹಂಗಾಮಿನಲ್ಲಿ 1-2 ನೀರಿನ ಕೊರತೆ ಆದರೂ ಅದನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ನಮ್ಮ DH 200 Dharwad 257 ಹೊಂದಿದೆ. ಯಾಕಂತಂತಂದರೆ ಅಲ್ಲಿ ನಮ್ಮ ರೈತರು ಅದನ್ನು ಬೆಳೆದು ನೋಡಿದಾಗ ಆಗ್ತದೆ, ವ್ಯಾಕ್ಸಿ ಟೈಪ್ ಲಿವು ಮೇನದ ಥರ ಎಲೆಗಳ ಮೇಲೆ ಕವರೇಜ್ ಇದೆ, ಇದರಿಂದ ನೀರು ಆವಿಯಾಗುವುದನ್ನು ತಡೆಗಟ್ಟುವಂಥ ಗುಣಧರ್ಮ ನಮ್ಮ ಧಾರವಾಡ 257 ತಳಿಗಿದೆ. ಇನ್ನು ಧಾರವಾಡ 256 ತಳಿದು ಒಂದು ವಿಶೇಷ ಗುಣ ಏನಪ್ಪ ಅಂದರೆ, ಬೇಸಿಗೆಯಲ್ಲಿ ಬೆಳೆದಾಗ ಬಾರಂಗಿ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ಏನಾದರೂ ಕೊರತೆ ಉಂಟಾದರೆ ಅಲ್ಲಿ ಇನ್ನೂ 2 ಹೂವುಗಳನ್ನೋದು ಜಾಸ್ತಿ ಬಿಡ್ತದೆ. ಏನಪ್ಪ ಅಂತಂತಂದರೆ, ನನಗೆ ಏನೋ ಒಂದು ಭಯ ಬಂದಿದೆ ವಾತಾವರಣದಲ್ಲಿ, ನನ್ನ ಸಂತತಿ ಈ ಭೂಮಿ ಮೇಲೆ ಇನ್ನೂ ಬದುಕಬೇಕು ಅಂತ ಹೇಳ್ಕೊಂಡು ಒಂದು 4-5 ಹೂವುಗಳನ್ನು ಜಾಸ್ತಿ ಬಿಟ್ಟು ಕಾಯಿಗಳ ಸಂಖ್ಯೆ ಜಾಸ್ತಿ ಆದಂಥ ಅನುಭವವನ್ನು ಈ ರೀತಿ ಒಂದು ತಂತ್ರಜ್ಞಾನವನ್ನು ಅಡಿಯಲ್ಲಿ ನಾವು ಧಾರವಾಡ 257-256 ತಳಿಗಳನ್ನು ಬಿಡುಗಡೆ ಮಾಡಿದವ. ಅಲ್ಲಿ ನೀರಿನ ಪ್ರಭಾವಕ್ಕಿಂತ ನಮ್ಮ ರೈತರು ತಳಿಗೆ ಆಯ್ಕೆ ಹೆಚ್ಚು ಮಹತ್ವ ಕೊಡ್ಬೇಕಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ. ಈಗ ನಾವು ಈ ಶೇಂಗಾ ಬೆಳಿತೀವಿ, ಮೇದಲ್ಲಿ ಕಟಾವು ಮಾಡ್ತೀವಿ, ಮತ್ತೆ ಮುಂಗಾರು ಹಂಗಾಮಿಗೆ ಇದೇ ಬೀಜವನ್ನು ನಾವು ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಖಂಡಿತವಾಗಿ ಸರ್, ಒಂದೇ ಒಂದು ವೈಜ್ಞಾನಿಕ ಅವಲೋಕನವನ್ನು ನಾವಿಲ್ಲಿ ಗಮನಿಸಬೇಕು. ಯಾವುದೇ ಮುಂಗಾರಿ ಬೆಳೆ ಇರ್ಬೋದು, ಬೇಸಿಗೆ ಬೆಳೆ ಇರ್ಬೋದು, ಕಟಾವಾದ 15-21 ದಿನಗಳ ಅವಧಿಯನ್ನು ನಾವು ಅಂತರವನ್ನು ಕೊಡಬೇಕಾಗ್ತದೆ. ಈಗ 15 ನಾವು ಕಟಾವು ಮಾಡಿದೀವಿ ಅಂತಂದರೆ 7 ಆ ಬಿತ್ತನೆಗೆ ಆ ಬೀಜ ಸೂಕ್ತವಾಗ್ತದೆ. 21 ದಿನಗಳ ಒಂದು ಡಾರ್ಮೆಂಟ್ ಪಿರಿಯಡನ್ನು ನಾವು ದಾಟಬೇಕು. ಜೊತೆಗೆ ರೈತರಿಗೆ ಇಲ್ಲೇ ಒಂದು ನಾಲ್ಕು ಮಾತನ್ನು ಹೇಳಿಬಿಡ್ತೇನೆ, ಹಿಂದಿನ ಮುಂಗಾರಿ ಹಂಗಾಮಿನಲ್ಲಿ ಬೆಳೆದ ಬೀಜವನ್ನು ಅದೇ ಹಿಂಗಾರಿ ಬೇಸಿಗೆಯಲ್ಲಿ ಬಳಕೆ ಮಾಡ್ಬೋದು, ಮತ್ತು ಮುಂದಿನ ಮುಂಗಾರಿಗೂ ಬಳಕೆ ಮಾಡ್ಬೋದು. ಬಟ್ ಬೇಸಿಗೆಯಲ್ಲಿ ಬೆಳೆದಂಥ ಬೆಳೆಯಿಂದ ಬಂದಂಥ ಬೀಜವನ್ನು ತಕ್ಷಣದ ಮುಂಗಾರಿಗೆ ಮಾತ್ರ ಬಳಕೆ ಮಾಡಬೇಕು, ತದನಂತರದ ಹಿಂಗಾರಿಗೆ ಮತ್ತು ಬೇಸಿಗೆಗೆ ಬಳಕೆ ಸೂಕ್ತವಲ್ಲ. ಯಾಕಪ್ಪ ಅಂತಂದ್ರೆ, ವಿಶೇಷವಾಗಿ ಆಕ್ಸಿಜನ್ಗಳ ಪ್ರಮಾಣ ಬೇಸಿಗೆ ಬೆಳೆಯಿಂದ ಕಟಾವು ಮಾಡಿದ್ರೊಳಗೆ ಅಲ್ಪ ಪ್ರಮಾಣದಲ್ಲಿ ಇರುವುದು ಮತ್ತು ಅಲ್ಪಾವಧಿ ಒಳಗೆ ಇರುವುದರಿಂದ ಬೇಗನೆ ಮೊಳಕೆ ಪ್ರಮಾಣವನ್ನು ಮಾಡ್ತದೆ. ಅದಕ್ಕೆ ಬೇಸಿಗೆಯಲ್ಲಿ ಬೆಳೆದಂಥ ಬೆಳೆಯಿಂದ ಪಡೆದಂಥ ಬೀಜವನ್ನು ತಕ್ಷಣನ ಬಳಕೆ ಮಾಡಿಕೊಂಡು ಬೀಜದ ಸರಪಳಿಯನ್ನು ಜೀವಂತವಾಗಿ ಇಡಬೇಕು ಅವರು. ಇದು ಮುಂಗಾರು ಹಿಂಗಾಮಿಯಲ್ಲಿ ಬೆಳೆದಂಥ ಶೇಂಗಾಕ ಅನ್ವಯಿಸಲ್ಲ. ಒಟ್ಟಾರೆ ಏನು ಹೇಳ್ತೀರಿ ರೈತರಿಗೆ? ಒಟ್ಟಾರೆ ನಮ್ಮ ರೈತರಿಗೆ ಶೇಂಗಾದಲ್ಲಿ ಪ್ರಮುಖವಾದಂಥ ಬೇಸಾಯ ಕ್ರಮಗಳಿಗೆ ಮತ್ತೊಮ್ಮೆ ಒತ್ತು ಕೊಡೋದು ಏನಪ್ಪ ಅಂತಾರೆ, ಪ್ರತಿ ಚದುರ ಮೀಟರ್ಗೆ 33 ಆಗಲಿಲ್ಲ ಅಂದರೂ 30 ಸಸಿಗಳನ್ನಾದರೂ ನಿರ್ವಹಣೆ ಮಾಡಿರಿ. ನಿಮ್ಮ ವಲಯಕ್ಕೆ ವಿಶೇಷವಾಗಿ ಶಿಫಾರಸು ಮಾಡಿದ ತಳಿನ ಪ್ರತಿ ವರ್ಷ ನಮಗೂ ವಿಶ್ವವಿದ್ಯಾಲಯದವರಿಗೂ ಸರಬರಾಜು ಮಾಡೋಕ್ಕಾಗಲ್ಲ. ತಾವು 1 ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ರೈತ ಸಂಪರ್ಕ ಕೇಂದ್ರ ಇರ್ಬೋದು, ವಿಶ್ವವಿದ್ಯಾಲಯ ಖರೀದಿ ಮಾಡಿರಿ. 4 ಅದೇ ಬೀಜವನ್ನು ಬೀಜದ ಸರಪಳಿಯಲ್ಲಿ ಇಟ್ಕೊಳ್ರಿ, ಅಕ್ಕಪಕ್ಕದ ರೈತರು ಕೊಡ್ರಿ. ಜೊತೆಗೆ ಜಿಪ್ಸಮ್ ಮತ್ತು ಶೇಂಗಾವನ್ನು ಮರಿಲಿಕ್ಕೆ ಹೋಗಬೇಡ. ಶೇಂಗಾ ಬೆಳೆ ಇದೇಪ್ಪ ಅಂತಂದ್ರೆ ನೀವು ಯೋಜನೆ ಹಾಕಿಕೊಳ್ಳಲೇಬೇಕು. ಕ್ಯಾಲ್ಸಿಯಂ ಸಲ್ಫರ್ ಎರಡೂ ಒದಗಿಸ್ತತಿ, ಭೂಮಿಯ ಗುಣಧರ್ಮ ಒಂದು ಕಡೆ, ಇನ್ನೊಂದು ಕಡೆ ಎಣ್ಣೆ ಅಂಶ ಹೆಚ್ಚಾಗಲು. ಜೊತೆಗೆ ಸಕಾಲದಲ್ಲಿ ಕಟಾವು. ಯಾಕಂತಂತಂದ್ರೆ ಇಲ್ಲಿ ಇನ್ಸಿಟು ಜರ್ಮಿನೇಷನ್ ಅಂದರೆ ತಡವಾಗಿ ಕಟಾವಾದಂತೆ ಭೂಮಿಯಲ್ಲಿನ ಒಳಗೆ ಕಾಯಿ ಇರೋದ್ರಿಂದ ಅಲ್ಲೇ ಮೊಳಕೆ ಹೊಡುವಂಥ ಅವಕಾಶಗಳು ಬಹಳ ಉಂಟು. ಅದಕ್ಕೆ ಸಕಾಲದಲ್ಲಿ ಕೀಳೋದು ಎಲ್ಲ ಬೇಸಾಯ ಕ್ರಮಗಳಿಗಿಂತ ಉತ್ತಮವಾದಂಥ ಬೇಸಾಯ ಕ್ರಮ ಅಂತೂ ಅವಶ್ಯವಾದಂಥ ಬೇಸಾಯ ಕ್ರಮ ಅಂತ ಅಂದರೆ ಬೀಜ ಕೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಕಾಳಜಿ ವಹಿಸಬೇಕು. ಡೇಟು ಸರಿ ಅಥವಾ ಇಲ್ಲೋ ನೋಡಿಕೊಂಡು. ಖಂಡಿತವಾಗಿ ಸರ್. ಒಳ್ಳೆಯದು ಡಾಕ್ಟರ್ ಬಸವರಾಜ್ ಹೆಣಿಗೆ ಅವರೇ, ಈ ಬೇಸಿಗೆ ಹಂಗಾಮಿನೊಳಗೆ ಶೇಂಗಾ ಬೇಸಾಯ ಯಾವ ರೀತಿ ಮಾಡ್ಬೋದು, ವೈಜ್ಞಾನಿಕವಾಗಿ ಮಾಡಿದಾಗ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಬೇರೆ ಬೆಳೆಗಳಿಗೆ ನಾವು ಹೋಲಿಸಿದಾಗ ಶೇಂಗಾ ಇನ್ನೂ ಹೆಚ್ಚು ನಮಗೆ ಲಾಭದಾಯಕ ಮತ್ತು ಇವತ್ತು ನಮ್ಮ ದೇಶಕ್ಕೆ ಬೇಕಾದಂಥ ತುರ್ತು ಅವಶ್ಯಕತೆ ಇದೆ ಎಣ್ಣೆ ಕಾಳು ಬೆಳೆ, ಈ ನಿಟ್ಟಿನೊಳಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ